ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಪ್ರಗತಿಪರ ರೈತರಾಗಿರುವ ಶಿರಸಿಯ ರಮೇಶ್ ಎನ್ ಹೆಗಡೆ. ಈಗ ನಮ್ಮ ಜೊತೆಯಲ್ಲಿ ರಮೇಶ್ ಎನ್ ಹೆಗಡೆ ಅವರಿದ್ದಾರೆ. ಇವರು ಶಿರಸಿ ತಾಲೂಕಿನ ಕಾನ್ಗೋಡ್ ಗ್ರಾಮದವರು, ಪ್ರಗತಿಪರ ರೈತರು, ಅನೇಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈಗ ಕೃಷಿ ಪಂಡಿತ ಪ್ರಶಸ್ತಿ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಅವರನ್ನು ಗುರುತಿಸಿ ಈ ಸಾರಿ ಪ್ರಶಸ್ತಿಯನ್ನು ಕೊಟ್ಟಿದೆ. ಈ ರೀತಿಯಾಗಿ ಯೂನಿವರ್ಸಿಟಿಯವರು, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಅನೇಕ ಪ್ರಶಸ್ತಿಗಳು ಬಂದಿವೆ. ಪ್ರಶಸ್ತಿಯನ್ನು ಸುಮ್ಮನೆ ಕೊಡಲಿಕ್ಕಾಗಲ್ಲ, ಏನಾದರೂ ಸಾಧನೆ ಮಾಡಿರಬೇಕು, ಆ ಸಾಧನೆಯನ್ನು ನೋಡಿ ಕೊಡ್ತಾರೆ. ಅನೇಕ ಈ ಔಷಧಿ ಸಸ್ಯಗಳನ್ನು ಬೆಳೆದಿದ್ದಾರೆ. ಅಡಿಕೆ, ತೆಂಗು, ಕಾಳುಮೆಣಸು, ಅದರಲ್ಲಿ ಒಳಬೆಳೆಗಳು ಉತ್ಕೃಷ್ಟವಾಗಿ ಬೆಳೆದಿದ್ದಾರೆ. ಮತ್ತು ಅರಣ್ಯ ಪ್ರದೇಶದಲ್ಲಿ ಅನೇಕ ವೈವಿಧ್ಯಮಯವಾದಂಥ ಅರಣ್ಯ ಬೆಳೆಗಳನ್ನು ಮತ್ತು ಔಷಧಿ ಸಸ್ಯಗಳನ್ನು ಬೆಳೆದಿದ್ದಾರೆ. ನೀರು ಇಂಗ್ಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡಬೇಕು ಅದನ್ನೆಲ್ಲನೂ ಮಾಡಿದ್ದಾರೆ. ಹೈನುಗಾರಿಕೆಯಲ್ಲಿ ಸಾಕಷ್ಟು ಪ್ರತಿ ವರ್ಷ ಹೆಚ್ಚು ಹೆಚ್ಚು ಇಳುವರಿಯನ್ನು ಹೇಗೆ ಪಡಿಬಹುದು ಅನ್ನುವಂಥ ನಿಟ್ಟಿನೊಳಗೆ ಪ್ರಯೋಗ ಮಾಡಿ ಯಶಸ್ವಿ ಕೂಡ ಆಗಿದೆ. ಇಷ್ಟೆಲ್ಲ ವೈವಿಧ್ಯತೆಯನ್ನು ಹೊಂದಿದಂಥ ರಮೇಶ್ ಎನ್ ಹೆಗಡೆ ಅವರಿಗೆ ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ ರಮೇಶ್. ನಮಸ್ಕಾರ. ಅನೇಕ ಪ್ರಶಸ್ತಿಗಳು ಬಂದಿವೆ ನಿಮಗೆ. ಈ ಸರಿ ನಮ್ಮ ಕರ್ನಾಟಕ ಸರ್ಕಾರದವರು ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ನಿಮಗೆ ಅಭಿನಂದನೆಗಳನ್ನ ಹೇಳ್ತಾ, ಇಷ್ಟೆಲ್ಲ ಸಾಧನೆ, ಎಷ್ಟು ವರ್ಷದ ಶ್ರಮ ಇದೆ? ನಾನು ಕೃಷಿಗೆ ಬಂದು 36 ವರ್ಷ ಆಗಿದೆ. 1986 ಇಸ್ವಿಯಲ್ಲಿ ಅನಿವಾರ್ಯ ಕಾರಣದಿಂದ ನಾನು ಒಂದು ನೌಕರಲ್ಲಿದ್ದಂಥವನು ಮನೆಗೆ ಬಂದು ಕೃಷಿಯನ್ನ ಪ್ರಾರಂಭವನ್ನು ಮಾಡ್ತಾ ಬಂದೆ. ಮೊದಲೊಂದು 10 ವರ್ಷದ ದಿವಸ ತುಂಬಾನೇ ಕೃಷಿ ಅಂತಂದ್ರೆ ಬೇಡ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದೆ. ಬಟ್ ಆದ್ರೆ ನಮಗೆ ಕೃಷಿ ಬಿಟ್ಟು ಬೇರೆ ಮಾರ್ಗ ಇಲ್ಲದ್ರಿಂದ ಕೃಷಿಯನ್ನೇ ಅವಲಂಬಿಸ್ಕೊಂಡು ಬಂದಾಗ ಹಂತ ಹಂತವಾಗಿ ಮಾಡ್ತಾ ಬಂದೆ. ಒಮ್ಮೆ ನಮ್ಮ ತೋಟದಲ್ಲಿ ಇರುವಂತಹ ಬೆಳೆಗಳನ್ನ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಮಾಡಬಹುದು, ವೈವಿಧ್ಯತೆಯನ್ನ ಅದರಲ್ಲಿ ಯಾವಾಗ ತರಬಹುದು ಅನ್ನೋದನ್ನ ನೋಡಿಕೊಂಡು ಒಂದೊಂದೇ ಬೆಳೆಗಳನ್ನ ಅಲ್ಲಿ ಲವಂಗ, ಜಾಯಿಕಾಯಿ, ಕೋಕೋ, ಕಾಫಿ, ಆನಂತರ ಶುಂಠಿ, ಅರಿಶಿಣ, ಲಿಂಬು, ಚಕ್ಕೋತ, ಕಾಳುಮೆಣಸು ಎಲ್ಲಾ ಬೆಳೆಗಳನ್ನ ಹಚ್ಚುತ್ತಾ ಬಂದಾಗ ನನಗೆ ಕ್ರಮೇಣವಾಗಿ ಅದರಿಂದ ಬರುವಂತಹ ಆದಾಯ ಹೆಚ್ಚಾಗಿ ನಾನು ಒಂದು ಅಡ್ಡಿಲ್ಲ ತೋಟಗಾರಿಕೆ ಮಾಡಿರೋದ್ರಿಂದ ಒಂದು ಒಳ್ಳೆ ಇದು ಬಂತು ಅಂತ ಹೇಳಿ ಅಲ್ಲಿಂದ ನನಗೆ ಯಶಸ್ವಿ ಆಯಿತು. ನಂತರದಲ್ಲಿ ಒಂದು ಹೈನುಗಾರಿಕೆಯನ್ನು ನಾನು ಪ್ರಾರಂಭ ಮಾಡಿದೆ. ಒಂದು ಸಣ್ಣ ಕರುವಿನಿಂದ ತಗೊಂಬಂದು ಆ ಕರುವಿನಿಂದ ಇವತ್ತಿನ ದಿವಸ ನಾನು ಒಂದು 7-8 ಸಾವಿರ ಲೀಟರ್ ಹಾಲನ್ನು ಕರ್ನಾಟಕ ಮಿಲ್ಕ್ ಫೆಡರೇಷನ್ಗೆ ಕೊಡ್ತಾ ಇದ್ದು ಅನೇಕ ಪ್ರಶಸ್ತಿಗಳನ್ನು ಅವರು ನನಗೆ ಕೊಟ್ಟಿದ್ದಾರೆ. ಅದರಲ್ಲೂ ನನಗೆ ತುಂಬ ಒಂದು ಯಶಸ್ವಿ ಆದೆ. ಹಾಗೆಯೇ ನಮ್ಮದೊಂದು 2 ಎಕರೆ ಗದ್ದೆ ಪ್ರದೇಶದಲ್ಲಿ ನಾನು ವೈವಿಧ್ಯಮಯವಾದಂಥ ಬೆಳೆಗಳನ್ನು ಬೆಳಿಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ಮತ್ತು ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರ ಸಹಯೋಗದಲ್ಲಿ 17 ವರ್ಷದ ದಿವಸ ನಾನು ವಿವಿಧ ರೀತಿಯ ಭತ್ತದ ತಳಿಗಳ ಒಂದು ಪರೀಕ್ಷಾರ್ಥ ಪ್ರಯೋಗವನ್ನ ಮಾಡಿದೆ. ಅದರಲ್ಲೂ ನನಗೆ ತುಂಬಾ ಸಕ್ಸಸ್ ಬಂತು. ಅದೇ ಪಕ್ಕದಲ್ಲಿರುವಂತಹ ಒಂದು ಇದರಲ್ಲಿ ನಾವೊಂದು ದಾರ್ಸಿನಿಯ ಮುರುಗಲು ಅಂತೇಳಿ ಏನ್ ಹೇಳ್ತಾರಲ್ಲ, ಆ ಹಣ್ಣಿನ ಒಂದು 120 ಗಿಡಗಳನ್ನ ನೆಟ್ಟು ಅದರಿಂದನೂ ಒಂದು ಒಳ್ಳೆ ಆದಾಯ ಬರಲಿಕ್ಕೆ ನನಗೆ ಸ್ಟಾರ್ಟ್ ಆಯ್ತು. ಹಾಗೇನೆ ಈ ವರ್ಷದ ದಿವಸ ನಾವು ಇನ್ನು 0 ಮೇಂಟೆನೆನ್ಸು ಮತ್ತು ಲಾಂಗ್ ಟರ್ಮ್ ಬೆಳೆಯುವಂತ ಬೆಳೆಗಳನ್ನ ಹಾಕಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು 250 ದಾಲ್ಚಿನ್ನಿ ಗಿಡಗಳನ್ನ ಅಲ್ಲಿ ಪ್ಲಾಂಟ್ ಮಾಡಿ ಅದರಿಂದ ಮುಂದಿನ ದಿವಸ ನನ್ನೊಂದು ವ್ಯವಸಾಯಕ್ಕೆ ಅನುಕೂಲ ಆಗ್ತಿದೆ ಅನ್ನೋ ಒಂದು ಇದನ್ನು ಮಾಡ್ತಾ ಬಂದೆ. ಹಾಗೇನೆ ನಮ್ಮ 16-17 ಸಾಲಿನಲ್ಲಿ ನಮ್ಮಲ್ಲಿ ತೀವ್ರತರವಾದ ಒಂದು ಬರಗಾಲ ಬಂದಿತ್ತು. ಆ ಹೊತ್ತಿನಲ್ಲಿ ನಾವು ಮಳೆ ನೀರನ್ನ ಇಂಗಿಸಿದ್ದು ಅನಿವಾರ್ಯ ಅನ್ನೋ ಒಂದು ಕಾರಣಕ್ಕೋಸ್ಕರ ಬಿದ್ದ ಮಳೆ ಹನಿ ನೀರನ್ನ ಇದ್ದ ಜಾಗದಲ್ಲೇ ಇಂಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು 6 ಎಕರೆ ಪ್ರದೇಶದಲ್ಲಿ ನಾನೊಂದು 180 ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡಿದೆ. ಸಂಗಡ ನನಗೇನಪ್ಪಾ ಅಂತಂದ್ರೆ ನಮ್ಮ ಶಿರಸಿ ಅರಣ್ಯ ಕಾಲೇಜು, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ, ಎಲ್ಲ ಕೃಷಿ ವಿಜ್ಞಾನ ಕೇಂದ್ರ ಶಿರಸಿ ಎಲ್ಲರ ಸಹಯೋಗದಲ್ಲಿ ನನಗೆ ವಿವಿಧ ಬೆಳೆಗಳನ್ನ ಅಲ್ಲಿ ಹಚ್ಚಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು. ಈಗ ಆ ಪ್ರದೇಶದಲ್ಲಿ 250 ಜಾತಿಯ 3000 ಅಧಿಕ ಗಿಡಗಳು ಇವತ್ತಿನ ದಿವಸ ಅಲ್ಲಿ ಒಂದು ಬೆಳೆದು ಚೆನ್ನಾಗಿ ನಳೆ ನಡೆಸ್ತಾ ಇದಾವೆ. ಮುಂದೊಂದು ದಿವಸ ಕೃಷಿ ಅರಣ್ಯ ಅನ್ನೋದು ನಮ್ಮ ರೈತನ ಪಾಲಿಗೆ ಒಂದು ವರ ಆಗ್ತದೆ ಅನ್ನೋದನ್ನ ನಾನು ಸಾಬೀತು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ನನಗೆ ತುಂಬಾನೇ ಅದರಿಂದ ಒಂದು ಪ್ರಯೋಜನ ಸಿಗ್ತಾ ಇದೆ. ಈಗ 1.5 ಎಕರೆಯಲ್ಲಿ ತೋಟ ಮಾಡಿದಾರಲ್ಲ, ಅಡಿಕೆ, ಕಾಳುಮೆಣಸು, ಬೇರೆ ಬೇರೆ ತರದ ಬೆಳೆಗಳನ್ನ ಹಾಕಿದ್ದೀರಿ. ಈಗ ಉತ್ಕೃಷ್ಟವಾಗಿದೆ ನೋಡಲಿಕ್ಕೆ, ತಂಪಾಗಿದೆ, ಭೂಮಿಗೆಲ್ಲ ಮುಚ್ಚಿಗೆ ಮಾಡಿದಿರಿ, ಮತ್ತೆ ಬಸಿಗಾಲುವೆಗಳನ್ನು ತೆಗೆದಿದ್ದೀರಿ, ಈಗೆಲ್ಲವೂ ಕೂಡ ಫಲ ಕೊಡುವಂತ ಸ್ಥಿತಿಯಲ್ಲಿ ಇದು ಎಷ್ಟೆಷ್ಟು ಫಲ ಕೊಡ್ತಾ ಇದಾವು, 1.5 ಎಕರೆಯೊಳಗೆ ನಮ್ಗೆ ಎಷ್ಟೆಲ್ಲ ಆದಾಯ ಬರುತ್ತೆ ಅನ್ನುವಂಥದ್ದು ಒಂದು ಸ್ವಲ್ಪ ಹೇಳಿಕ್ಕಾಗುತ್ತೆ. ಈಗ ಅಡಿಕೆ ಫಸಲು ಕಳೆದ ವರ್ಷನೂ ಚೆನ್ನಾಗಿತ್ತು, ಈ ವರ್ಷನೂ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಕಾರಣ 2021 ಮಾರ್ಚ್ ಏಪ್ರಿಲ್ ಮೇದಲ್ಲಿ ಹದಮಳೆ ಅಂತ ಹೇಳಿ ನಮ್ಮಲ್ಲಿ ಏನ್ ಹೇಳ್ತಾರಲ್ಲ, ಆ ಮಳೆಗಳು ಚೆನ್ನಾಗಿ ಬಿದ್ದು ತೋಟ ಪಟ್ಟಿ ಎಲ್ಲ ತಂಪಾಗಿರ್ಲಿಕ್ಕೆ ಕಾರಣ ಆಗಿರೋದ್ರಿಂದ, ಮತ್ತೆ ಈ ವರ್ಷದ ಮಳೆಗಾಲನೂ ಚೆನ್ನಾಗಿ ನಡೆಸಿರೋದ್ರಿಂದ ಅಡಿಕೆ ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ದು ಎಕರೆಗೆ 16-18 ಕ್ವಿಂಟಲ್ ಎಕರೆಗೆ ಇಳುವರಿ ಬರ್ತಾ ಇದೆ. 1.5 ಎಕರೆ ತೋಟದಲ್ಲಿ ನಾನು ಈಗಾಗಲೇ 25 ಕ್ವಿಂಟಲ್ ಅಡಿಕೆವರೆಗೂ ಬೆಳೆದು ನನಗದನ್ನೊಂದು ತುಂಬಾನೇ ಲಾಭದಾಯಕವಾಗಿದೆ. ಅದರೊಟ್ಟಿಗೆ ನಾನು ಕಾಳುಮೆಣಸನ್ನ ಬೆಳೀತಾ ಇದ್ದೇನೆ, 4-5 ಕ್ವಿಂಟಲ್ ಕಾಳುಮೆಣಸು ಬರ್ತಾ ಇದೆ. ಒಂದು ಏಲಕ್ಕಿ ಬಹಳ ಪ್ರಮಾಣದಲ್ಲಿ ಬೆಳೀತಾ ಇದ್ದೆ, ಬಟ್ ಏನಪ್ಪಾ ಅಂತಂದ್ರೆ 16-17 ಒಂದು ಬರದಲ್ಲಿ ಸ್ವಲ್ಪ ಏಲಕ್ಕಿಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಆದ್ರೆ ಇವತ್ತಿನ ದಿವಸನೂ 2-3 ಕೆಜಿ 4 ಕೆಜಿ ಅವರಿಗೆ ಏಲಕ್ಕಿನೂ ನಮ್ಮಲ್ಲಿ ಸಿಗ್ತಾ ಇದೆ. ಬಾಳೆ ಸಿಗ್ತಾ ಇದೆ, ಕೋಕೋ ಸಿಗ್ತಾ ಇದೆ, ಕಾಫಿ ಸಿಗ್ತಾ ಇದೆ. ಅಂತರ್ಬೆಳೆಯಾಗಿ ಲವಂಗ ಮತ್ತು ಜಾಯಿಕಾಯಿ ಏನಿದೆಯಲ್ಲ ಅದನ್ನು ವರ್ಷ ಪೂರ್ತಿ, ಲವಂಗ ವರ್ಷಕ್ಕೊಮ್ಮೆ ಬರೋದು, ಜಾಯಿಕಾಯಿ ಆಗಲ್ಲ. ಪ್ರತಿ ವರ್ಷದಲ್ಲಿ 365 ದಿವಸನೂ ಒಂದಲ್ಲ ಒಂದು ಗಿಡದಲ್ಲಿ ಒಂದು ಬೆಳೆ ಬರುವಂತ ಒಂದು ಬೆಳೆ ಆಗಿರೋದ್ರಿಂದ ನನಗೀಗ ಹೇರಳವಾಗಿ ತೋಟದಲ್ಲಿ ಬರುವಂತ ಒಂದು ಆದಾಯ ತುಂಬಾ ಹೆಚ್ಚಾಗಿದೆ. ಅದರಿಂದ ನಾನು ಖುಷಿಯಾಗಿದ್ದೇನೆ. ದುಡ್ಡಿನಲ್ಲಿ ಹೇಳೋದಾದ್ರೆ ವಾರ್ಷಿಕವಾಗಿ 9-10 ಲಕ್ಷ ರೂಪಾಯಿಯನ್ನ ಆದಾಯವನ್ನ ನಾನು ಇವತ್ತಿನ ದಿವಸ 1.5 ಎಕರೆ ಪ್ರದೇಶದಲ್ಲಿ ನಾನು ಗಳಿಸ್ತಾ ಇದ್ದೇನೆ. ಅದರ ಹೊರತಾಗಿಯೂ ನನಗೆ ಹೈನುಗಾರಿಕೆ ಇದೆ, ವ್ಯವಸಾಯದಂತ ಗದ್ದೆ ಭೂಮಿ ಇದೆ, ಅದರಿಂದ ಬರ್ತಾ ಇದೆ. ಆನಂತರ ಈ ಬೆಟ್ಟ ಪ್ರದೇಶದಲ್ಲಿ ನನಗೇನಪ್ಪ ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಗೇರನ್ನ ನಾನು ಹಾಕಿದ್ದೇನೆ, 250 ಗಿಡ ಇದೆ. ಹಾಗೇನೆ ಗಾರ್ಸಿನಿಯ ಮುರುಗುನು ಅಂತೇಳಿ ಏನ್ ಹೇಳ್ತಾರಲ್ಲ ಕೂಕಂ ಜ್ಯೂಸ್, ಅದು ಇವತ್ತಿನ ದಿವಸ ತುಂಬಾ ಒಂದು ಒಳ್ಳೆ ಲಾಭದಾಯಕ ಇದು, ಅದರಿಂದ ನನಗೊಂದು ಉತ್ಪನ್ನ ಬರ್ತಾ ಇದೆ. ಹಾಗಾಗಿ ನನಗೆ ಸಮಗ್ರ ಕೃಷಿಯನ್ನು ಮಾಡ್ತಾ ಬರೋದ್ರಿಂದ ನನಗೆ ಇವತ್ತಿನ ದಿವಸ ಕೃಷಿಯಿಂದ, ಹೈನುಗಾರಿಕೆಯಿಂದ, ತೋಟಗಾರಿಕೆಯಿಂದ ಮತ್ತು ಕೃಷಿ ಅರಣ್ಯದಿಂದ ಎಲ್ಲದರಿಂದ ಒಂದು ಆದಾಯ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ನಾನು ತೋಟದಲ್ಲಿ ನೋಡಿದೆ, ನೀವು ನೀರಾವರಿ ಮಾಡಿಲ್ಲ, ಅದಕ್ಕೆ ವ್ಯವಸ್ಥೆ ಮಾಡಿಲ್ಲ, ಇಲ್ಲಿ ಒಂದು ಹಂತದವರೆಗೆ ಚೆನ್ನಾಗಿ ಮಳೆ ಬರ್ತಾ ಇದೆ ಅನ್ನೋದು ಓಕೆ, ಮತ್ತು ಮುಚ್ಚಿಗೆ ಮಾಡಿದೆ, ಮತ್ತು ಎಲ್ಲಾ ಗಿಡಗಳು ಒಂದು ರೀತಿಯಿಂದ ಭೂಮಿಗೆ ಬಿಸಿಲನ್ನು ಬಿಟ್ಕೊಳ್ಳುವ ಸ್ಥಿತಿಯಲ್ಲೇ ಇಲ್ಲ, ಅಷ್ಟು ಚಂದ ನೆರಳು ಬೆಳಕು ವಿನ್ಯಾಸವಾಗಿದೆ. ಹೇಗೆ ಅನ್ನಿಸ್ತಾ ಇದೆ ಆ ರೀತಿ ಮುಚ್ಚಿಗೆ ಮಾಡಿದ್ದು, ತೇವಾಂಶ ಹಿಡಿದಿಟ್ಟಿದ್ದು, ಉತ್ಕೃಷ್ಟವಾಗಿ ಬೆಳೆ ಬಂದಿತ್ತು ಅದೆಲ್ಲ? ನಾವು ಈಗ ಒಂದು ಮುಂದಿನ ಒಂದು ಪೀಳಿಗೆಗೆ ಹೇಳೋದಂತಂದ್ರೆ, ನಾವು ಅತಿಯಾಗಿ ಏನೋ ಒಂದು ಕೆಲಸ ಕಡಿಮೆಗೋಸ್ಕರ ಈ ಮಲ್ಚಿಂಗ್ ಅಂತ ಹೇಳಿ ಪ್ಲಾಸ್ಟಿಕ್ ಮಲ್ಚಿಂಗ್ ಬಂದಿದೆ, ಆನಂತರ ಸೀರೆ ಮಲ್ಚಿಂಗ್ ಬಂದಿದೆ. ಅದ್ಯಾವುದೂ ಇಲ್ಲದೇನೆ ನಮ್ಮಲ್ಲೇ ಸಿಗುವಂತ ಆರ್ಗ್ಯಾನಿಕ್ ಸೊಪ್ಪು, ದರ್ಕು ಮತ್ತು ನಮ್ಮಲ್ಲಿ ಏನು ಕರಡ ಅಂತ ಏನು ಹೇಳ್ತೇವಲ್ಲ ಅವನ್ನ ಮುಚ್ಚಿಗೆ ಮಾಡಿ ಇರೋದ್ರಿಂದ ಅಲ್ಲಿ ಉಳಿಯುವಂತ ಒಂದು ಸಾವಯವ ಪದಾರ್ಥಗಳ ಕೊಳತು ಅಲ್ಲಿ ಏನು ಜೀವಾಣುಗಳು ಏನು ಬೆಳೀತಾ ಇದಾವಲ್ಲ ಆ ಜೀವಾಣುಗಳಿಂದಲೇ ನಮ್ಮ ಬೆಳೆಗೆ ಒಂದು ಉತ್ತಮ ಒಂದು ಪರಿಣಾಮ ಆಗ್ತಾ ಇದೆ. ಹಾಗಾಗಿ ನಾನು ನಮ್ಮ ರೈತರಲ್ಲಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ನೀವು ಕಳೆ ಆಗಿದೆ ಅಂತ ಹೇಳಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಅದೇ ಕಳೆಯನ್ನ ಅಲ್ಲೇ ಕಡಿದು ಮಲ್ಚಿಂಗ್ ಮಾಡೋದ್ರಿಂದ ಅದು ಡಿಕಂಪೋಸ್ಟ್ ಆಗಿ ಗೊಬ್ಬರ ಆಗಿ ವಾತಾವರಣಕ್ಕೂ ಮತ್ತು ಭೂಮಿಗೂ ತುಂಬಾ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಈ ಮಲ್ಚಿಂಗ್ ಅನ್ನೋದು ನಮ್ಮ ಒಂದು ಬೆಳೆಗಳ ರಕ್ಷಣೆಯ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತ ಒಂದು ಗುಣ ಆ ಮುಚ್ಚಿಗೆಯಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರೂ ತೋಟದಲ್ಲಿ ಚೆನ್ನಾಗಿ ಒಂದು ಮುಚ್ಚಿಗೆಯನ್ನ ಮಾಡಿದ್ರೆ ಅಲ್ಲಿ ತೇವಾಂಶ ಮತ್ತು ಜೀವಾಣುಗಳನ್ನ ಸಂರಕ್ಷಣೆ ಮಾಡಬಹುದು ಅಂತ ಹೇಳಿ ನಾನು ಹೇಳ್ತೇನೆ. ಹಾಗಾಗಿ ಬೇಸಿಗೆಯಲ್ಲಿ ಕೂಡ ನಾವು ನೀರು ಕೊಡಲ್ದೆ ಬೆಳೆಯನ್ನ ಕಾಪಾಡ್ಕೋಬಹುದು. 30 36 ವರ್ಷದಿಂದ ವ್ಯವಸಾಯದಲ್ಲಿ ಇದ್ದು ಹೇಳ್ತಾ ಇದ್ದಾನೆ, ನಾನು ನೀರನ್ನು ಯಾವುದೇ ಇದಕ್ಕೂ ಜೆಟ್ ಆಗಲಿ ಡ್ರಿಪ್ ಆಗಲಿ ಯಾವುದೇ ಮೇಲ್ಗಡೆಯಿಂದ ನೀರನ್ನು ಕೊಡ್ತಾ ಇಲ್ಲ, ಸ್ವಾಭಾವಿಕ ಬರುವಂತಹ ಮಳೆ ನೀರಿನ ಆಶ್ರಯದಲ್ಲೇನೆ ನಾನು ಈ ಎಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೇನೆ. ಅದಕ್ಕೆ ಕಾರಣ ಸರಿಯಾದ ಒಂದು ಮಳೆಗಾಲದಲ್ಲಿ ಹೋಗುವಂತ ಒಂದು ಡ್ರೈನೇಜ್ ಸಿಸ್ಟಮ್, ಕಾಲುವೆ ಸಿಸ್ಟಮ್, ಆ ನಂತರ ಬೇಸಿಗೆ ಒಳಗೆ ಅದಕ್ಕೆ ಬೇಕಾಗುವಂತ ಒಂದು ಮುಚ್ಚಿಗೆ ಸಿಸ್ಟಮ್, ಇವನ್ನೆಲ್ಲ ನಾವು ಚೆನ್ನಾಗಿ ಮಾಡ್ಕೊಂಡು ಬಂದ್ರೆ ರೈತ ತಮ್ಮ ಹೊಲದಲ್ಲೂ ಒಂದು ಒಳ್ಳೆ ಬೆಳೆಯನ್ನ ಬೆಳಿಬಹುದು ಅನ್ನೋದು ನನ್ನೊಂದು ಅಭಿಲಾಷೆ. ಈಗ ಎಲ್ಲರೂ ಹೇಳ್ತಾರ ಹೈನುಗಾರಿಕೆ ನಮ್ದು ಲಾಭದಾಯಕ ಅಲ್ಲ, ನಾವು ಏನೇ ಎಷ್ಟು ಹಾಲು ಉತ್ಪಾದನೆ ಮಾಡ್ತೀವಿ ಅದು ಎಲ್ಲ ಖರ್ಚು ಅದಕ್ಕೆ ತಿಂಡಿ ಕೊಡ್ಲಿಕ್ಕೆ ಅದಕ್ಕೆ ಹಿಂಡಿ ಕೊಡ್ಲಿಕ್ಕೆ ಇಲ್ಲೇ ಹೋಗ್ಬಿಡುತ್ತೆ ಅಂತೇಳಿ ಅಂತಾರೆ. ನೀವು ಲಾಭದಾಯಕವಾಗಿ ಮಾಡ್ಕೋತ ಹೋಗ್ತಾ ಇದ್ರೆ ಗುಟ್ಟು ಏನು? ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬ ಹೈನುಗಾರ ಇವರಲ್ಲಿ ಹೇಳ್ತೇನೆ, ನಿಮ್ಮಲ್ಲಿರುವಂತಹ ಪ್ರದೇಶದಲ್ಲಿ ಒಂದು 10 ಗುಂಟೆನೋ 15 ಗುಂಟೆನೋ ಹಸಿರು ಮೇವನ್ನ ನೀವು ಬೆಳೆಯುವಂತ ಒಂದು ಇದನ್ನ ಇಟ್ಕೊಳ್ಬೇಕು. ನಾನು ಈಗ ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಬೇಸಿಗೆ ಒಳಗೆ ನಮ್ದು 1 ಎಕರೆ ಗದ್ದೆ ಪ್ರದೇಶದಲ್ಲಿ ಹುರುಳಿ, ಜೋಳ ಮತ್ತು ಸಣಬು, ಆನಂತರ ಈಗ ಒಂದು ಹೊಸದು ಬಂದಿದೆ ಡಯಾಂಚ ಅಂತ ಹೇಳಿ, ಈ ಎಲ್ಲಾ ಹಸಿರು ಮೇವಿನ ಬೆಳೆಗಳನ್ನ ಬೆಳೆಯೋದ್ರಿಂದ ನನಗೆ ಧಾನ್ಯ ಮಿಶ್ರಣವೇನು ನಾವೇನು ಹಾಕ್ತೇವಲ್ಲ ಅದರ ಒಂದು 50% ನಿರ್ವಹಣೆ ಖರ್ಚು ಕಡಿಮೆ ಆಗ್ತಾ ಇದೆ. ಹಸಿರು ಮೇವನ್ನ ನೀವು ಬೆಳ್ಕೊಂಡಾಗ ಆ ನಂತರದಲ್ಲಿ ದಾಣಿಯ ಪಶು ಆಹಾರವನ್ನ ಏನು ಉಪಯೋಗಿಸ್ತೇವಲ್ಲ ಅದ್ರ ಪ್ರಮಾಣವನ್ನ ಕಡಿಮೆ ಮಾಡಿದಾಗ ನಾವು ಸ್ವಾಭಾವಿಕವಾಗಿ ಹೈನುಗಾರಿಕೆಯಲ್ಲಿ ಲಾಭವನ್ನ ಗಳಿಸಬಹುದು. ಈ ದಾಣಿ ಹಾಕೋದು ಹಿಂಡಿ ಹಾಕೋದ್ರಿಂದ ನಮ್ಗೆ ಉತ್ಪಾದನೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದ್ರ ಪರ್ಯಾಯವಾಗಿ ನಾವು ಈ ರೀತಿಯಾಗಿ ಹುಲ್ಲನ್ನ ಬೆಳೆದು ಹಾಕೋದ್ರಿಂದ ಅದು ಪರ್ಯಾಯವಾಗಿ ಇಷ್ಟೇ ಸಮೃದ್ಧ ಕೆಲಸ ಮಾಡುತ್ತಾ? ಹೌದು, ಬೇಸಿಗೆ ಒಳಗೆ ಹಸಿರು ಮೇವನ್ನ ಕೊಡುವಂತ ಒಂದು ಪದ್ಧತಿಯನ್ನ ನಾವು ರೂಢಿ ಮಾಡಿಕೊಂಡಾಗ ಈ ನಾವು ಪಶು ಆಹಾರವನ್ನೇನು ಕೊಡ್ತೇವಲ್ಲ ಅದ್ರ 1 ಪಟ್ಟು ಜಾಸ್ತಿ ಒಂದು ವಿಟಮಿನ್ ಅಂತ ಹೇಳಿ ಅಥವಾ ಖನಿಜಾಂಶ ಹೇಳಿ ಎಲ್ಲದನ್ನು ಆ ಒಂದು ಹಸಿರು ಮೇವಿನಲ್ಲೇ ಇರುವಂತದ್ದಿರೋದ್ರಿಂದ ನಾವು ಈ ಪಶು ಆಹಾರವನ್ನ ಕಡಿಮೆ ಮಾಡಿ ಅಧಿಕ ಪ್ರಮಾಣದಲ್ಲಿ ನಾವು ಹಸಿರು ಮೇವನ್ನ ಹಾಕಿದಾಗ ನಮ್ಗೆ ಹೈನುಗಾರಿಕೆ ಲಾಭ. ಇನ್ನು ಒಂದು ನಾನು ಹೇಳ್ತೇನೆ, ಎಷ್ಟೋ ಒಂದು ಕೆಲಸಗಳನ್ನ ನಾವು ಮತ್ತು ನಮ್ಮ ಶ್ರೀಮತಿಯವರು ಸೇರಿ ಮಾಡೋದ್ರಿಂದ ನಮ್ಗೆ ವಿಶೇಷವಾಗಿ ಕೆಲಸಗಾರರ ಒಂದು ಅವಲಂಬನೆ ಇಲ್ಲ. ನಾವು ಯಾವುದೇ ಮಷಿನರಿಯನ್ನ ಇಟ್ಕೊಂಡಿಲ್ಲ, ನಾವೇನೆ ಕೈಯಲ್ಲೇ ಹಾಲನ್ನ ಕರೆದು ಡೇರಿ ತನಕ ಒಪ್ಪಿಸಿ ಬರುವಂತ ಒಂದು ಕೆಲಸವನ್ನ ನಾವೇ ಸ್ವತಃ ಮಾಡಿರೋದ್ರಿಂದ ಹಾಗಾಗಿ ರೈತ ಏನಪ್ಪಾ ಅಂತಂದ್ರೆ ತಾನೇ ಸ್ವಂತ ದುಡಿಮೆಯಿಂದ ಮಾಡಿ ಆ ಕೆಲವೊಂದು ಕೆಲಸದವ್ರನ್ನ ನಂಬುದನ್ನೇ ಮಾಡಿದ್ರೆ ಹೈನುಗಾರಿಕೆಯಲ್ಲೂ ಲಾಭ ಇದೆ ಅನ್ನೋದನ್ನ ನಾನು ಎಲ್ಲಾ ರೈತರಿಗೂ ಹೇಳ ಬಯಸ್ತೇನೆ. ನೀರಿನ ಸಂರಕ್ಷಣೆಗೆ ಬಹಳ ಮಹತ್ವ ಕೊಡ್ತೀರಿ, ಒತ್ತು ಕೊಟ್ಟಿರಿ, ಪ್ರೀತಿಯನ್ನ ತೋರಿಸಿದಿರಿ. ಎಲ್ಲಿ ಬೇಕಲ್ಲಿ ನೀರು ಇಂಗಿಸ್ಲಿಕ್ಕೆ ಏನೇನು ಸಾಧ್ಯ, ಎಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯ, ಅವನ್ನೆಲ್ಲಾ ಪ್ರಯತ್ನವನ್ನ ಮಾಡಿದಿರಿ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಮತ್ತೆ ಸರ್ಕಾರದ ಯೋಜನೆಗಳು ಇದಕ್ಕೆ ಹೇಗೆ ನಿಮ್ಗೆ ಅನುಕೂಲ ಮಾಡಿಕೊಟ್ಟು? ಇದು ತುಂಬಾ ಒಂದು ಒಳ್ಳೆ ಇದು. 2016-17 ಸಾಲಿನಲ್ಲಿ ನಮ್ಮಲ್ಲಿ ತುಂಬಾ ಬರ ಅಂತಂದ್ರೆ, 1 ಜೂನ್ 1 ಜುಲೈ 1 ಆಗಸ್ಟ್ದಲ್ಲಿ ಮಳೆ ಹೊಯ್ದ ನಂತರದಲ್ಲಿ ಮುಂದಿನ ವರ್ಷ 1 ಜೂನ್ 1 ಜುಲೈದಲ್ಲೇ ಬರುವಂತ ಪರಿಸ್ಥಿತಿ ಬಂದು ನಮಗೆ ನೀರಿನ ತೀವ್ರ ತುಟ್ಟಾಗ್ರತೆ ಪ್ರಾರಂಭ ಆಯ್ತು. ಆಗ ನಾವು ಬಿದ್ದ ಹನಿ ನೀರನ್ನ ನಾವು ಬಿದ್ದ ಜಾಗದಲ್ಲೇನೆ ಇಂಗಿಸ್ಬೇಕು ಅನ್ನೋ ಒಂದು ಮನಸ್ಸು ಮಾಡಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ನಮ್ಮ ಪಂಚಾಯತಿ ಕಾರ್ಯಾಲಯವನ್ನು ಭೇಟಿ ಮಾಡಿದಾಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲೇ ಒಂದು ಅವಕಾಶ ಇದೆ, ನೀವು ಅದನ್ನ ಪಡ್ಕೊಳ್ಬಹುದು ಅಂತಂದ್ರು. ಆ ಯೋಜನೆಯ ಸದುಪಯೋಗವನ್ನ ಪಡ್ಕೊಂಡು ನಾನು 6 ಎಕರೆ ಪ್ರದೇಶದಲ್ಲಿ, ಗುಡ್ಡ ಪ್ರದೇಶ ಇಳಿಜಾರು ಪ್ರದೇಶದಲ್ಲಿ 180 ಇಂಗು ಗುಂಡಿಗಳನ್ನ ಮಾಡಿ ಬಿದ್ದ ಮಳೆ ಹನಿ ನೀರು, 18ರಲ್ಲಿ ತುಂಬಾ ಚೆನ್ನಾಗಿ ಮಳೆ ಆಗಿದೆ, 19ರಲ್ಲಿ ಮಳೆ ಆಗಿದೆ, 20ರಲ್ಲೂ ಮಳೆ ಆಗಿದೆ, ಕೋಟ್ಯಾಂತರ ಲೀಟರ್ ನೀರು ಇವತ್ತಿನ ದಿವಸ ಅಲ್ಲಿ ಹಿಂಗಿರೋದ್ರಿಂದ ನಮ್ಮ ಕೆಳಭಾಗದ ಭೂಮಿ ಬೇಸಿಗೆ ಒಳಗೂ ಯಾವೊಂದು ಪ್ರಮಾಣದಲ್ಲಿ ತಂಪಾಗಿ ಮತ್ತು ಹಸಿರಾಗಿರ್ತದೆ ಅನ್ನೋ ಒಂದು ಅನುಭವ ನನ್ನ ಸ್ವಂತಕ್ಕೆ ಬಂದಿದೆ. ಮತ್ತು ನೀರಿನ ಮಟ್ಟ ಜಾಸ್ತಿ ಆಗಿದೆ. 2017 ಒಳಗೆ ನಮ್ಮ ಬಾವಿ ಒಳಗೆ ಮೇ ತಿಂಗಳ 17ನೇ ತಾರೀಕಿಗೆ ನೀರು ಬತ್ತಿ ಜಲ ಬತ್ತಿ ಒಣಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಮಾಡಿದ ನಂತರದಲ್ಲಿ 2018 ಒಳಗೆ ಮೇ ತಿಂಗಳಲ್ಲಿ 6-7 ಅಡಿ ನೀರು ನಮ್ಮ ಬಾವಿ ಒಳಗೆ ಕಾಣಿಸ್ತು. ಪರಿಣಾಮ ಏನಪ್ಪಾ ಅಂತಂದ್ರೆ, ನಾವು ಅಲ್ಲಿ ಗುಡ್ಡದಲ್ಲಿ ಇಂಗುಗುಂಡಿ ಮಾಡಿ ನೀರನ್ನ ಏನು ಇಂಗಿಸಿದೇವಲ್ಲ ಅದರ ಪರಿಣಾಮ ನನಗೆ ಬರುವ ಒಂದು ವರ್ಷದಲ್ಲೇನೆ ನನಗೆ ಕಂಡು ಬಂತು. ಆ ನಂತರದಲ್ಲಿ ನಮ್ಮ ಉಳಿದ ಎಲ್ಲಾ ಕೆರೆ ತೋಟ ಪಟ್ಟಿ ಎಲ್ಲಾ ಹಸಿರಾಗಿ ಕಂಗೊಳಿಸ್ತಾ ಇರೋದು ಬೇಸಿಗೆ ಒಳಗೂ ಕಾರಣ, ಬಿದ್ದ ನೀರನ್ನು ಅಲ್ಲೇ ಇಂಗಿಸಿರೋ ಒಂದು ಪರಿಣಾಮ ಇವತ್ತಿನ ದಿವಸ ಅಲ್ಲಿ ಎಲ್ಲಾ ಗಿಡಗಳು ಹಸಿರಾಗಿ ನೆಲ ನಡೆಸ್ತಾ ಇವೆ ಅನ್ನೋದು ನನ್ನೊಂದು. ಈಗ 250 ವೈವಿಧ್ಯಮಯವಾದಂತ ಸಸ್ಯಗಳನ್ನ ನೀವು ನಾಟಿ ಮಾಡಿದ್ರಿ, ನಾವು ನೋಡಿದ್ವಿ. ಹಂಗೆ ಒಂದು 3000-3500 ಗಿಡಗಳನ್ನ ನೆಟ್ಟಿದ್ರಿ. ಅಷ್ಟು ಗಿಡಗಳನ್ನ ನಾವು ನೋಡಿದಾಗ ಎಷ್ಟು ಚಂದ ಬಂದವು. ಇನ್ನೊಂದು 4-5 ವರ್ಷ ಬಿಟ್ಟರೆ ಅದೊಂದು ಅತ್ಯಂತ ಒಂದು ಸ್ವರ್ಗವನ್ನ ಸೃಷ್ಟಿಸುತ್ತೇನೋ ಅನ್ನುವಷ್ಟು ಮಟ್ಟಿಗೆ ಚಂದ ಬರ್ತಾ ಇದೆ. ಒಂದಿಷ್ಟು ಪ್ರಮುಖ ಬೆಳೆಗಳು ಯಾವ್ಯಾವ ನೆಟ್ಟಿದ್ದೀರಿ ಹೇಳ್ತೀರಾ? ಔಷಧಿ ಸಸ್ಯಗಳಿದಾವೆ, ಆ ನಂತರದಲ್ಲಿ ಜೈವಿಕ ಇಂಧನ ಸಸ್ಯಗಳಿದ್ದಾವೆ. ಜೈವಿಕ ಇಂಧನ ಸಸ್ಯದಲ್ಲಿ ಸೀಮಾರೂಪ ಮತ್ತು ಸುರುಹೊನ್ನೆ ನಾಗಸಂಪಿಗೆ, ಹಿಪ್ಪೆ ಇವು ಜೈವಿಕ ಇಂಧನದ ಸಸ್ಯಗಳು. ಇನ್ನು ಔಷಧಿ ಸಸ್ಯಗಳಾಗಿ ಅಗ್ನಿಮಂತ, ಮಧುನಾಶಿನಿ, ಆನಂತರದಲ್ಲಿ ಏಕನಾಯಕ, ಆನಂತರ ದುರ್ವಾಸನೆ ಗಿಡ ಅಂತೇಳಿ ಎಲ್ಲ ನಮ್ಮ ಪಾರಂಪರಿಕ ಔಷಧಿ ಸಸ್ಯಗಳನ್ನ ಅಲ್ಲಿ ಬೆಳೀತಾ ಇದ್ದಾವೆ. ಇನ್ನು ಕಮರ್ಷಿಯಲ್ ಆಗಿ ನಮ್ಮ ಕೃಷಿ ಅರಣ್ಯದ ಗಿಡಗಳಲ್ಲಿ ಗೇರಿದೆ, ಮಾವಿದೆ, ಹಲಸಿದೆ, ರಕ್ತ ಚಂದನ ಇದೆ, ಶ್ರೀಗಂಧ ಇದೆ, ಇನ್ನು ಅನೇಕ ತರದ ಬೀಟೆ, ಸಾಗುವಾನಿ ಎಲ್ಲಾ ತರದ ಗಿಡಗಳೂ ಅಲ್ಲಿಗ ಬೆಳೆಯಕ್ಕೆ ಒಂದು ಸ್ಟಾರ್ಟ್ ಆಗಿದ್ದಾವೆ. ಹಾಗಾಗಿ ಹಣ್ಣಿನ ಬೆಳೆಗಳು ಇದಾವೆ ಅಲ್ಲಿ, ಈಗ ಪೇರ್ಲೆ ಇದೆ, ಪುನ್ನೆರ್ಲೆ ಇದೆ, ಸಾಕಷ್ಟು ಹಣ್ಣಿನ ಗಿಡಗಳೂ ಅಲ್ಲಿ ಬೆಳೀತಾ ಇದ್ದಾವೆ ಅಲ್ಲಿ. ಹಾಗಾಗಿ ನಮ್ಮ ಒಂದು ಖಾಲಿ ಪ್ರದೇಶದಲ್ಲಿ ಒಂದು ಗಿಡಗಳನ್ನ ನೆಟ್ಟಾಗ ಒಂದು 4-5 ವರ್ಷದಲ್ಲಿ ಒಂದು ಒಳ್ಳೆ ಫಸಲನ್ನ ಇಡುತ್ತವೆ ಅನ್ನೋ ಒಂದು ನಂಬಿಕೆ ನನಗೆ ಇದೆ. ಅದರಿಂದ ಮುಂದೊಂದು ದಿವಸ ರೈತನಿಗೆ ಲಾಭನೂ ಆಗ್ತದೆ ಅನ್ನೋದನ್ನ ನಾನು ಎಲ್ಲಾ ರೈತರಲ್ಲೂ ಹೇಳ ಬಯಸ್ತೇನೆ. ಹೇಗಿತ್ತು ಮುಂಚೆ ನಾಟಿ ಮಾಡೋಕ್ಕಿಂತ ಮುಂಚೆ ಬಯಲು ಪ್ರದೇಶ? ಈಗ 2016 ಇಸವಿಯೊಳಗೆ 17 ಇಸವಿಯೊಳಗೆ ನಾನು ತೆಗೆದು ಮಾಡಿರುವಂತ ಒಂದು ಇದು. 17 ನಾಟಿ ಮಾಡುವಾಗ ಅಲ್ಲಿ ಖಾಲಿ ಗುಡ್ಡ ಲೋ, ಅಲ್ಲಿ ಇಲ್ಲಿ ಒಂದು ಬೆರಳೆಣಕೆಯಲ್ಲಿ ಎನಿಸುವಂತ ಒಂದು ಗಿಡಗಳಿದ್ದು ಬಿಟ್ರೆ ಒಂದು ಖಾಲಿ ಗುಡ್ಡ ಪ್ರದೇಶವಾಗಿ ಅದು ಕಣ್ಣಿಗೆ ಕಾಣ್ತಾ ಇತ್ತು. ಬಟ್ ಇವತ್ತಿನ ದಿವಸ ಆ ಒಂದು ಗುಡ್ಡ ಪ್ರದೇಶ ತುಂಬಾ ಒಂದು 3,000-3,500 ಗಿಡಗಳ ಒಂದು ಬೆಳವಣಿಗೆ ಹಂತದಲ್ಲಿದ್ದಾವೆ. ಇನ್ನೊಂದು 2-3 ವರ್ಷದ ದಿವಸದಲ್ಲಿ ಅವು ತುಂಬಾ ಒಂದು ಬೆಳವಣಿಗೆಯನ್ನ ಹೊಂದಿದಾದಾಗ ನನಗೂ ಅಲ್ಲೊಂದು ಕಾಡನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಅಭಿಲಾಷೆ ತುಂಬಾ ಮನಸ್ಸಿನಲ್ಲಿದೆ. ಅದಕ್ಕೆ ಎಲ್ಲರೂ ಕೃಷಿ ವಿಜ್ಞಾನ ಕೇಂದ್ರ, ಅರಣ್ಯ ಕಾಲೇಜು, ಕೃಷಿ ವಿಶ್ವವಿದ್ಯಾನಿಲಯ, ಅರಣ್ಯ ಇಲಾಖೆ, ಅದರ ಸಂಗಡ ನಾನು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ನಮ್ಮ ಕರ್ನಾಟಕ ಘನ ಸರ್ಕಾರ ಪ್ರತಿ ಒಂದು ಗಿಡಗಳನ್ನ ನೆಟ್ಟಾಗ, ನೀವು 100 ಗಿಡಗಳನ್ನ ನೆಟ್ಟಾಗ ಆ 100 ಗಿಡ ನೀವು ಬದುಕಿಸಿದೀರಿ ಅಂತಾದಾಗ ಒಂದು ಗಿಡಕ್ಕೆ 125 ರೂಪಾಯಿಯನ್ನ 3 ವರ್ಷದ ಒಂದು ಅಂತರದಲ್ಲಿ ನೀವು ಬೆಳವಣಿಗೆ ಹಂತದ ನೋಡಿ ಅವರು ನಮಗೆ ಕೊಡ್ತಾ ಇದ್ದಾರೆ. ನನಗೆ ಈಗಾಗಲೇ ಅಲ್ಲಿ ನೆಟ್ಟಿರುವಂತ ಒಂದು 1200 ಗಿಡಗಳು ಕರ್ನಾಟಕ ಅರಣ್ಯ ಇಲಾಖೆ ಅಡಿಯಲ್ಲಿ ಬರೋದ್ರಿಂದ ಅದರಿಂದಲೂ ನನಗೆ ಈಗಾಗಲೇ ಒಂದು 40-45 ಸಾವಿರ ರೂಪಾಯಿ ಈಗಾಗಲೇ ಒಂದು ಹಂತದ ಕಂತಿನ ಹಣ ಬಂದಿದೆ. ಇನ್ನು ಮುಂದೆ ಅದರಲ್ಲಿ ಬರುವಂತ ದುಡ್ಡು ಸಾಕಷ್ಟಿದೆ. ಹಾಗಾಗಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನ ರೈತರು ತಗೊಂಡ್ರೆ ಅವನಿಗೆ ಲಾಭ ಆಗ್ತದೆ ಅನ್ನೋದು ನನ್ನೊಂದು ನಂಬಿಕೆ. ಹಾಗಾಗಿ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗುತ್ತವೋ ಅವುಗಳನ್ನು ಕೂಡ ಸಮರ್ಪಕವಾಗಿ ಬಳಸ್ಕೋಬೇಕು. ಮತ್ತೆ ಯೂನಿವರ್ಸಿಟಿ ಜೊತೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳ ಜೊತೆ ನಿಮ್ಮ ಸಂಪರ್ಕ ಇದೆ ನೇರವಾಗಿ, ಅವುಗಳು ಕೂಡ ಅಲ್ಲಿ ಹೊಸ ತಳಿಗಳು, ಹೊಸ ಸಂಶೋಧನೆಗಳು, ಹೊಸ ವಿಚಾರಗಳು ಹರಿದು ಬರ್ತಾ ಇರ್ತವೆ. ಹೌದು, ನಿಜವಾಗ್ಲೂ ನಾನು ಪ್ರತಿಯೊಬ್ಬ ರೈತನ ಹೇಳ್ತೇನೆ, ಹತ್ತಿರದಲ್ಲಿ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಇರಲಿ, ತೋಟಗಾರಿಕಾ ಕಾಲೇಜ್ ಇರಲಿ, ಅಥವಾ ಅರಣ್ಯ ಕಾಲೇಜ್ ಇರಲಿ, ಕೃಷಿ ವಿಶ್ವವಿದ್ಯಾನಿಲಯ ಇರಲಿ, ಅಲ್ಲಿ ಹೋಗಿ ಅಲ್ಲಿಯೇ ಒಂದು ವಿಜ್ಞಾನಿಗಳ ಸಂಪರ್ಕವನ್ನ ಮಾಡಿ ನಾವು ಅವರಿಂದ ಏನೊಂದು ಮಾಹಿತಿಯನ್ನ ತಗೊಂಡಾಗ ನಮ್ಮ ಒಂದು ಬೆಳೆ ವೈವಿಧ್ಯ ಮತ್ತು ನಮ್ಮ ಒಂದು ಆದಾಯದಲ್ಲಿ ಹೆಚ್ಚಿಗೆ ಮಾಡಿಕೊಳ್ಳುವಂತ ಒಂದು ಅವಕಾಶಗಳನ್ನ ನಾವು ಪಡಿಬಹುದು. ಹಾಗಾಗಿ ಪ್ರತಿಯೊಬ್ಬ ರೈತನು ಈ ಎಲ್ಲ ಒಂದು ಸಂಸ್ಥೆ ಮತ್ತು ಇದರೊಟ್ಟಿಗೆ ಸಂಬಂಧವನ್ನ ಇಟ್ಕೊಳ್ಳಿ ಅನ್ನೋದು ನನ್ನ ಒಂದು ಹರಕೆ. 100 ತರಹದ ಔಷಧಿ ಸಸ್ಯಗಳನ್ನ ಬೆಳೆದಿದ್ರೆ ಅವುಗಳನ್ನ ಚೂಟಿ ನಾವು ತೋರಿಸ್ಕೋಂತ ಇದು ಇಂತ, ಅದು ಇದರ ಹೆಸರು ಹಿಂಗೆ, ಇದು ಇದಕ್ ಬರುತ್ತೆ, ಇಷ್ಟೆಲ್ಲ ನೆನಪಿಟ್ರಿ, ಹೇಗ್ ಸಾಧ್ಯ? ಏನಪ್ಪಾ ಅಂತಂದ್ರೆ ನಾವೇ ಸ್ವಂತ ಕೈಯಲ್ಲಿ ನೆಟ್ಟಿರುವಂತ ಗಿಡ, ಆ ಗಿಡದ ಬೆಳವಣಿಗೆಯನ್ನ ನಾವು ದಿನ ದಿನ ನೋಡ್ತಾ ಇರೋದ್ರಿಂದ ನಮಗೆ ಪ್ರತಿಯೊಂದು ಗಿಡದ ಒಂದು ಹೆಸರು ಅಥವಾ ಇದು ಇದೆ. ಕೆಲವೊಮ್ಮೆ ಈಗೀಗ ಸ್ವಲ್ಪ ಜ್ಞಾಪಕ ಇದು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾನೀಗ ನಮ್ಮ ಅರಣ್ಯ ಕಾಲೇಜಿನವರು ಪ್ರತಿಯೊಂದು ಗಿಡಕ್ಕೂ ಆ ಗಿಡದ ಒಂದು ಉಪಯೋಗ ಮತ್ತು ವೈಜ್ಞಾನಿಕ ಹೆಸರು, ಕನ್ನಡ ಹೆಸರನ್ನ ಬರ್ಕೊಳ್ಲಿಕ್ಕೊಂದು ಇದು ಮಾಡಿದ್ದೆ. ಅದನ್ನು ಇತಿ ಶೀಘ್ರದಲ್ಲಿ ಅವರು ಅಳವಡಿಸ್ತಾ ಇದ್ದಾರೆ ನಮ್ಮ ಅರಣ್ಯ ಕಾಲೇಜು ಶಿರ್ಸಿಯವರು. ಹಾಗಾಗಿ ಏನು ಗಿಡದೊಟ್ಟಿಗೆ ನಮ್ಮ ಸಂಪರ್ಕ ಇದ್ದಾಗ ನಮ್ಗೆ ಆ ಒಂದು ಇದು ಸ್ವಾಭಾವಿಕವಾಗಿ ಬರ್ತದೆ ಅನ್ನೋದು ನನ್ನ ಒಂದು ನಂಬಿಕೆ. ಆದ್ರೆ ಇವು ನಿಮಗೆ ಆರ್ಥಿಕವಾಗಿ ಲಾಭ ಕೊಡುವಷ್ಟು ನೀವೇನ್ ಬೆಳೆದಿಲ್ಲ, 4-5 ಅಥವಾ 10 ತೋರಿಸ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಹಿತ್ತಲ ಮನೆ ಮುಂದೆ ಹಿಂದೆ ಎಷ್ಟು ಸಾಧ್ಯನೋ ಅಷ್ಟು ಬೆಳೆದಿದೆ ಅಲ್ವಾ? ಅದೊಂದು ಪ್ರೀತಿ ಇದ್ರೆ ಮಾತ್ರ ಮಾಡಕ್ ಸಾಧ್ಯ. ಹೌದು, ಕಮರ್ಷಿಯಲ್ ಆಗಿ ಬೆಳಿಬೇಕು ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಆಗ ಮಾತ್ರ ಅದು ಲಾಭದಾಯಕ ಆಗ್ತದೆ. ನನಗೆ ಒಂದು ಹವ್ಯಾಸಗಳು ಏನಿತ್ತು ಅಂದ್ರೆ ಗಿಡದ ಮೇಲಿನ ಹವ್ಯಾಸ ಬಹಳ ಕೃಷಿ ಬಂದಾಗ್ಲಿಂದ ಇತ್ತು. ಅದಕ್ಕೋಸ್ಕರ ನಾನೇನಪ್ಪ ಒಂದೊಂದು 4-4 ಗಿಡಗಳನ್ನ ಒಂದೊಂದು ವೆರೈಟಿ ಗಿಡಗಳನ್ನ ಮನೆ ಅಂಗಳದಲ್ಲೋ ಅಥವಾ ಹಿತ್ತಲಲ್ಲೋ ಅಥವಾ ಬೆಟ್ಟದಲ್ಲೋ ನೆಟ್ಟು ಅದನ್ನ ಅದನ್ನು ಪೋಷಣೆಯನ್ನು ಮಾಡ್ತಾ ಇದ್ದಾನೆ ನನ್ನ ಒಂದು ಖುಷಿಗೋಸ್ಕರ. ಅದು ಯಾವುದೇ ಒಂದು ವ್ಯಾಪಾರೀಕರಣಕ್ಕಾಗಲಿ ಅಥವಾ ವ್ಯಾಪಾರಿಗೋಸ್ಕರ ಅದನ್ನು ನಾನು ಔಷಧಿ ಕೊಟ್ಟು ಅದರಿಂದ ಲಾಭ ತಗೊಳ್ಳುವಂತ ಒಂದು ಪ್ರಮೇಯ ನನಗಿಲ್ಲ. ನಾನು ಈ ಎಲ್ಲ ಗಿಡಗಳು ಇಂಥ ಒಂದು ಉಪಯೋಗಕ್ಕೆ ಬರುತ್ತವೆ, ಮುಂದಾದ್ರೂ ಒಬ್ಬನು ಪ್ರಯೋಜನವನ್ನು ತಗೊಳ್ಳಿ ಅನ್ನೋದು ನನ್ನೊಂದು ಆಸೆ. ಒಂದು ನೌಕರಿ ಇತ್ತು, ಬಿಟ್ಟೆ, ಬಂದೆ, ತೋಟ ಮಾಡಿದೆ, ಕೃಷಿ ಮಾಡಿದೆ, ಪ್ರತಿ ವರ್ಷನೂ ಸ್ವಲ್ಪ ಬೆಳಕೋ ಅಂತ ಬಂದು ಈ ಒಂದು ಹಂತ ಮುಟ್ಟಿದ್ದೀನಿ, ತೃಪ್ತಿ ಇದೆಯೋ ಅಥವಾ ಇನ್ನೂ ಏನೋ ಮಾಡಬೇಕು ಅಂತೇಳಿ ಆಸೆ? ಅಲ್ಲ, ಕೃಷಿ ಒಳಗೆ ಮಾಡಿ ಮುಗೀತು ಅನ್ನೋದು ಯಾವತ್ತೂ ಇಲ್ಲ. ಕೃಷಿ ಮಾಡ್ತಾ ಹೋದಂಗೂನು ಹೊಸ ಹೊಸ ಕೃಷಿ ಇವತ್ತೀಗ ಬರ್ತಾ ಇದೆ, ಅದನ್ನು ಮಾಡ್ಲಿಕ್ಕೆ ಒಂದಿದೆ. ಆದ್ರೆ ನಾನೇನಿರ್ತೇನೆ, ನಮ್ಮ ಒಂದು ರೈತ ಬಂಧುವರಲ್ಲಿ ಸಮಗ್ರವಾಗಿ ಕೃಷಿಯನ್ನು ನೀವು ಮಾಡ್ತಾ ಹೋದಾಗ ನಿಮಗೊಂದು ಆದಾಯದಲ್ಲಿ ದ್ವಿಗುಣ ಸ್ವಾಭಾವಿಕವಾಗಿ ಆಗ್ತಾ ಹೋಗ್ತಿದೆ. ಎರಡನೇದಾಗಿ, ಯಾವತ್ತಿದ್ರು ಕೃಷಿಕೂ ನಾಸ್ತಿ ದುರ್ಭಿಕ್ಷ. ಕೃಷಿಯನ್ನ ಮಾಡೋದ್ರಿಂದ ಯಾವತ್ತೂ ನಮಗೊಂದು ಬರ ಬರೋದಿಲ್ಲ. ಹಾಗಾಗಿ ಕೃಷಿಯಲ್ಲೂ ಖುಷಿ ಇದೆ ಅನ್ನೋದನ್ನ ನಾನು ಇವತ್ತಿನ ದಿವಸ ಎಲ್ಲಾ ಒಂದು ರೈತ ಬಂಧುವರಲ್ಲೂ ಹೇಳ್ತೇನೆ. ಆಸಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ನಿಷ್ಠೆಯಿಂದ ಒಂದು ಕೃಷಿಯನ್ನ ಮಾಡಿದರೆ ಕೃಷಿ ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ, ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಜೀವನ ಪೂರ್ತಿ ಕೆಲಸ ಕೊಡುತ್ತೆ, ನಮಗೆ ಬೇಕಾದಂತ ಖುಷಿ ಕೊಡುತ್ತೆ, ಅನ್ನ ಕೊಡುತ್ತೆ, ನಮ್ಮನ್ನು ಸಾಕಿ ಸಲಹುತ್ತೆ. ಕೃಷಿ ನಮ್ಮ ಬದುಕು, ಅದು ಲಾಭದಾಯಕವಾಗಿ ಮಾತ್ರ ನೋಡೋದಲ್ಲ, ಲಾಭ ಬಂದ್ರೆ ಒಳ್ಳೇದೇ. ಮತ್ತೆ ಅದನ್ನ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು, ನಮ್ಮ ವಾತಾವರಣ ಏನು, ಮಣ್ಣು ಹೇಗಿದೆ, ನೀರು ಪ್ರಮಾಣ ಎಷ್ಟಿದೆ, ನಮ್ಮಲ್ಲಿರುವಂತಹ ಬಂಡವಾಳ ಎಷ್ಟಿದೆ, ಮತ್ತೆ ಜ್ಞಾನ ಕೂಡ ಅದು ಒಂದು ಬಂಡವಾಳನೇ, ಅದು ಕೂಡ ಎಷ್ಟಿದೆ, ಇಲ್ಲಿ ಏನ್ ಹಾಕ್ಬೇಕು. ನಾಲ್ಕು ರೈತರು ನೋಡ್ಬೇಕು, ನಾಲ್ಕಾರು ವಿಜ್ಞಾನಿಗಳನ್ನ ಅಧಿಕಾರಿಗಳನ್ನ ಭೇಟಿಯಾಗಿ ತಿಳ್ಕೊಂಡು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅವನ್ನೆಲ್ಲ ಮಾಡ್ಬೇಕು. ಈಗ ರಮೇಶ್ ಹೆಗಡೆ ಅವರು ಹೆಂಗಿದ್ದಾರೆ, ನಾನು ಹಂಗ್ ಮಾಡಕ್ ಸಾಧ್ಯ ಅಥವಾ ಹಂಗೆ ಮಾಡ್ಬೇಕು ಅಂತ ಹೋದ್ರು ಫೇಲ್ ಆಗ್ಬೋದು. ಆ ಪ್ರದೇಶ ಅವರು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಪ್ರತಿಯೊಂದು ರೈತರಲ್ಲೂ ಹೇಳೋದೇನಪ್ಪ ಅಂತಂದ್ರೆ, ಏನೋ ಒಂದು ಹೊಸ ಕಂಪನಿ ಬಂತು, ಹೊಸ ಗಿಡಗಳನ್ನ ತಂದು, ಅವನ್ನ ಒಮ್ಮೆಲೆ ನೂರಾರು ಸಂಖ್ಯೆಲ್ಲೋ ಸಾವಿರಾರು ಸಂಖ್ಯೆಲ್ಲೋ ಮಾಡಿ ನಾವು ಅದನ್ನ ಒಂದು ನಷ್ಟ ಅನುಭವಿಸುವ ಬದಲು ಒಂದು ಮೂರರಿಂದ ನಾಲ್ಕು ಗಿಡಗಳನ್ನ ತಂದು ನೆಟ್ಟು ನಮ್ಮಲ್ಲಿ ವಾತಾವರಣಕ್ಕೆ ಹೊಂದಿಕೆ ಆದರೆ, ಚೆನ್ನಾಗಿ ಆದರೆ ಅದನ್ನು ಮುಂದೆ ಬೆಳೆಸುವಂತ ಒಂದು ಆಸಕ್ತಿಯನ್ನ ಪ್ರಯತ್ನವನ್ನ ನಾವು ಮಾಡಬಹುದು. ಹಾಗಾಗಿ ರೈತರು ನಮ್ಮಲ್ಲಿ ಬೆಳೆಗಳನ್ನ ಆದಷ್ಟು ಹೆಚ್ಚಿನ ಒಂದು ನಮ್ಮ ವಾತಾವರಣಕ್ಕೆ ಮತ್ತು ನಮ್ಮ ಭೂಮಿಗೆ ಹೊಂದುವಂತ ಬೆಳೆಗಳನ್ನ ಬೆಳೀತಾ ಇರಿ ಅಂತ ಹೇಳಿ ನಾನು ರೈತರಲ್ಲಿ ಕೇಳ್ಕೊಳ್ತೇನೆ. ಇಷ್ಟೆಲ್ಲ ನಿಮ್ಮ ಯಶೋಗಾಥೆಯನ್ನ ಹಂಚಿಕೊಂಡ್ರಿ ರಮೇಶ್ ಹೆಗಡೆ ಅವರೇ, ಇನ್ನೂ ಕೂಡ ನಿಮ್ಗೆ ಭೂಮಿ ಮೇಲೆ ಪ್ರೀತಿ ಇದೆ, ಮಾಡಿದಂತ ಕೃತಿಗಳು ಇನ್ನೂ ಫಲ ಕೊಡಬೇಕಾಗಿದೆ, ಅನೇಕ ಕಡೆ ಇಷ್ಟೆಲ್ಲ ಗಿಡಗಳನ್ನ ನೆಟ್ಟಿದ್ದೀರಿ, ನಿಮ್ಮನ್ನ ನಂಬಿಕೊಂಡು ಅವು ಕೂಡ ಬೆಳೀತಾ ಇದಾವು, ನಿಮ್ಮ ಪ್ರೀತಿ ಅವುಗಳ ಮೇಲೆ, ಅವುಗಳ ಪ್ರೀತಿ ನಿಮ್ಮ ಮೇಲೆ ಹೀಗೆ ಸದಾ ಇರಲಿ. ಮತ್ತೆ ಹೀಗೆ ನಗ್ನಗ್ತಾ ಇನ್ನೂ ಏನೇನು ದೊಡ್ಡ ಸಾಧನೆಗಳನ್ನು ಮಾಡಬೇಕು ಅಂತ ಇರ್ತೀವಿ, ಅದೆಲ್ಲ ಈಡೇರ್ಲಿ ಅಂತ ಆಶಿಸ್ತೇನೆ. ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಪ್ರಗತಿಪರ ರೈತರಾದ ಶಿರಸಿಯ ರಮೇಶ್ ಎನ್ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ ಬಿ ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहां, परंतु सभी डाले सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से खेती शुरू करूँगा. माटी से प्रेम की परंपरा है परंपरागत खेती. ರೈತರಿಗೆ ಸಲಹೆ. ಕಬ್ಬು ಭಾರತದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಸಕ್ಕರೆ, ಬೆಲ್ಲ ಮತ್ತು ಇಥನಾಲ್ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತದೆ. ಬ್ರೆಜಿಲ್ ನಂತರ ಭಾರತ ಎರಡನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಟ್ರ ಮತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಸಕ್ಕರೆ ಸೇವಿಸುವ ದೇಶವಾಗಿದೆ. 2019-20 ಸಾಲಿನಲ್ಲಿ ಸುಮಾರು 50 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಬೆಳೆಯಲಾಗಿದ್ದು ಸರಾಸರಿ ವಾರ್ಷಿಕ ಕಬ್ಬಿನ ಉತ್ಪಾದನೆಯು ಸುಮಾರು 35 ಕೋಟಿ ಟನ್ಗಳಷ್ಟಿದ್ದು ಇದರಲ್ಲಿ ಸುಮಾರು 3 ಕೋಟಿ ಟನ್ನಷ್ಟು ಸಕ್ಕರೆಯನ್ನು ಉತ್ಪಾದನೆ ಮಾಡಲಾಗುತ್ತಿದೆ. ಕಬ್ಬಿನ ಕೃಷಿಯು ಕಾರ್ಮಿಕರ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದು ಕೃಷಿ ಆಧಾರಿತ ಉದ್ಯಮಕ್ಕೆ ಕಬ್ಬು ಎರಡನೇ ಅತಿದೊಡ್ಡ ಕಚ್ಚಾ ವಸ್ತುವಾಗಿದೆ. ಕಬ್ಬು ಆಧಾರಿತ ಸಕ್ಕರೆ ಉದ್ಯಮವು ಗ್ರಾಮೀಣ ವಲಯದಲ್ಲಿ ಸಾಕಷ್ಟು ಉದ್ಯೋಗವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಸಾಮಾನ್ಯವಾಗಿ ಕಬ್ಬನ್ನು ಸಾಲಿನಿಂದ ಸಾಲಿಗೆ 60-100 ಸೆಂಟಿಮೀಟರ್ ಅಂತರದ ಉಬ್ಬು ಸಾಲುಗಳಲ್ಲಿ ಅಥವಾ ಸಮತಟ್ಟಾದ ಹೊಲಗಳಲ್ಲಿ ನೆಡಲಾಗುತ್ತದೆ. ಬದಲಾಗುತ್ತಿರುವ ಕೃಷಿ ಪದ್ಧತಿಗಳು ಕಬ್ಬಿನ ಕೊಯ್ಲು ಯಂತ್ರಗಳಲ್ಲಿ ಹಲವಾರು ವಿನ್ಯಾಸ ನಿರ್ಬಂಧಗಳನ್ನು ವಿಧಿಸುತ್ತವೆ. ಕಬ್ಬಿನ ಕೊಯ್ಲು ಮಾಡುವಲ್ಲಿ ಹೆಚ್ಚಿನದಾಗಿ ವಿಭಿನ್ನ ಗಾತ್ರಗಳ ಮತ್ತು ಆಕಾರಗಳ ಕತ್ತರಿಸುವ ಚಾಕುಗಳನ್ನು ಬಳಸಲಾಗುತ್ತದೆ. ಸ್ವಚ್ಛಗೊಳಿಸುವಿಕೆ, ಕತ್ತರಿಸಿದ ಕಬ್ಬಿನ ಪೆಂಡಿ ಮಾಡುವಿಕೆ ಹಾಗೂ ಸಾಗಣೆಯನ್ನು ಕಾರ್ಮಿಕರಿಂದ ಮಾಡಲಾಗುತ್ತದೆ. ರೈತ ಕಾರ್ಮಿಕರು ನಿರ್ವಹಿಸುವ ಈ ಎಲ್ಲಾ ಚಟುವಟಿಕೆಗಳು ಅತ್ಯಂತ ಶ್ರಮದಾಯಕವಾಗಿದ್ದು ಇದರಿಂದ ಅವರು ಅನೇಕ ದೈಹಿಕ ತೊಂದರೆಗಳನ್ನು ಅನುಭವಿಸುತ್ತಾರೆ. ಕಬ್ಬಿನ ಕೊಯ್ಲನ್ನು ರೈತ ಕಾರ್ಮಿಕರು ಬಾಗಿದ ದೇಹದಿಂದ ಮಾಡುವುದರಿಂದ ಹೆಚ್ಚಾಗಿ ಬೆನ್ನು ನೋವು, ಮೈಕೈ ನೋವು ಕಂಡುಬರುತ್ತದೆ. ಹಾಗೆಯೇ ಕೈಯಿಂದ ಕಟಾವು ಮಾಡುವುದರಿಂದ ಕೈಗಳಿಗೆ ಗಾಯಗಳಾಗುವುದು ಮತ್ತು ಹಲವಾರು ಶಾರೀರಿಕ ತೊಂದರೆಗಳನ್ನು ಅನುಭವಿಸುತ್ತಾರೆ. ಈ ನಿಟ್ಟಿನಲ್ಲಿ ಕಬ್ಬು ಕಟಾವು ಮಾಡುವಲ್ಲಿ ಕೃಷಿ ಯಂತ್ರೋಪಕರಣಗಳ ಬಳಕೆ ಅವಶ್ಯವಾಗಿದೆ. ಈ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಕಬ್ಬು ಕಟಾವು ಮಾಡುವ ಯಂತ್ರದ ಬಗ್ಗೆ ಮತ್ತು ಅದರ ವಿವಿಧ ಕಾರ್ಯವಿಧಾನಗಳನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಕಬ್ಬಿನ ಕಟಾವು ರೀತಿಗಳು. 19ನೇ ಶತಮಾನದ ಕೊನೆಯಲ್ಲಿ ಕಬ್ಬಿನ ಕಟಾವು ಮಾಡುವ ಯಂತ್ರದ ಅಭಿವೃದ್ಧಿ ಮಾಡಲಾಗಿತ್ತು. ನಂತರದ ದಶಕಗಳಲ್ಲಿ ವಿವಿಧ ರೀತಿಯ ಕಟಾವು ಮಾಡುವ ಯಂತ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಕೊಯ್ಲು ಮಾಡಿದ ಕಾಂಡಗಳ ಆಧಾರದ ಮೇಲೆ ಕೊಯ್ಲು ಮಾಡುವ ಯಂತ್ರಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ಸಂಪೂರ್ಣ ಕಾಂಡ ಕಟಾವು ಮಾಡುವ ಯಂತ್ರ, ಇನ್ನೊಂದು ಕಟಾವು ಮಾಡಿ ತುಂಡರಿಸುವ ಯಂತ್ರ. ಸಂಪೂರ್ಣ ಕಾಂಡ ಕಟಾವು ಮಾಡುವ ಯಂತ್ರವು ಮೇಲ್ಭಾಗ ಕತ್ತರಿಸುವ ವ್ಯವಸ್ಥೆ, ಬೇಸ್ ಕತ್ತರಿಸುವ ವ್ಯವಸ್ಥೆ ಹಾಗೂ ಒದಗಿಸುವ ವ್ಯವಸ್ಥೆಯನ್ನು ಹೊಂದಿದೆ. ಟಾಪರ್ ಅನ್ನು ಕಬ್ಬಿನ ಮೇಲ್ಭಾಗಗಳನ್ನು ಬೇರ್ಪಡಿಸಲು ವಿನ್ಯಾಸಗೊಳಿಸಲಾಗಿದೆ. ಕೊಯ್ಲು ಮಾಡಿದ ಕಬ್ಬನ್ನು ಸಾಲುಗಳ ಬದಿಗೆ ಇದು ತಂದುಬಿಡುತ್ತದೆ. ಬೇಸ್ ಕತ್ತರಿಸುವ ವ್ಯವಸ್ಥೆಯ ಮೂಲಕ ಕಬ್ಬಿನ ಮೇಲ್ಭಾಗದ ತೊಟ್ಟುಗಳನ್ನು ನೆಲಮಟ್ಟಕ್ಕಿಂತ 30 ಮಿಲಿಮೀಟರ್ ಮೇಲೆ ಕತ್ತರಿಸಲಾಗುತ್ತದೆ. ಒದಗಿಸುವ ಕಾರ್ಯವಿಧಾನವು ರೋಲರ್ಗಳ ಸಹಾಯದಿಂದ ಕಬ್ಬಿನ ತುಂಡುಗಳನ್ನು ಹೊರಹಾಕುವ ಕಾರ್ಯವಿಧಾನಕ್ಕೆ ಕಳುಹಿಸುತ್ತದೆ. ಹೊರಹಾಕುವ ಕಾರ್ಯವಿಧಾನವು ಕಟಾವು ಮಾಡಿದ ಕಾಂಡಗಳನ್ನು ಹೇರು ಬಂಡಿ ಅಥವಾ ಜಮೀನಿನಲ್ಲಿ ಹಾಕುತ್ತದೆ. ಕಟಾವು ಮಾಡಿ ತುಂಡರಿಸುವ ಯಂತ್ರ. ಇದರಲ್ಲಿ ಚಾಪರ್ ಹಾರ್ವೆಸ್ಟರ್ ಕಬ್ಬಿನ ಕಾಂಡಗಳನ್ನು ಏಕಗಾತ್ರದ ತುಂಡುಗಳಾಗಿ ಕತ್ತರಿಸುವ ಕಾರ್ಯವಿಧಾನವನ್ನು ಒಳಗೊಂಡಿದೆ. ಈ ಯಂತ್ರದಲ್ಲಿ ಡಿ ಟಾಪರ್, ಬೇಸ್ ಕತ್ತರಿಸುವ ವ್ಯವಸ್ಥೆ, ಒದಗಿಸುವ ವ್ಯವಸ್ಥೆ, ಹೊರಹಾಕುವ ಕಾರ್ಯವಿಧಾನ ಮತ್ತು ಹೆಚ್ಚುವರಿಯಾಗಿ ಚಾಪರ್ ಮತ್ತು ಹೊರ ತೆಗೆಯುವ ಸಾಧನಗಳನ್ನು ಒಳಗೊಂಡಿರುತ್ತದೆ. ಚಾಪರ್ ಮತ್ತು ಹೊರ ತೆಗೆಯುವ ಸಾಧನಗಳು ಎಲೆಗಳನ್ನು ಪ್ರತ್ಯೇಕಿಸಿ ನಂತರ ಕಬ್ಬಿನ ಕಾಂಡಗಳನ್ನು 30-40 ಸೆಂಟಿಮೀಟರ್ ಗಾತ್ರದ ತುಂಡುಗಳಾಗಿ ಕತ್ತರಿಸುತ್ತದೆ. ಇನ್ನು ಕಬ್ಬಿನ ಸಂಯುಕ್ತ ಕಟಾವು ಯಂತ್ರವು ಕಬ್ಬನ್ನು ಕತ್ತರಿಸಿ ಮೇಲ್ಭಾಗದ ರವದಿ ತೆಗೆದು ತುಂಡುಗಳಾಗಿ ಕತ್ತರಿಸಿ ಇವುಗಳನ್ನು ಟ್ರಾಲಿಗಳಲ್ಲಿ ಯಾಂತ್ರಿಕ ಲೋಡರ್ಗಳ ಸಹಾಯದಿಂದ ಲೋಡ್ ಮಾಡುತ್ತದೆ. ಈ ವ್ಯವಸ್ಥೆಯಲ್ಲಿ ಕಬ್ಬನ್ನು ಮೊದಲು ಮೇಲಿನಿಂದ ಮತ್ತು ನಂತರ ತಳದಿಂದ ಕತ್ತರಿಸಲಾಗುತ್ತದೆ. ಈ ಯಂತ್ರವು ಒಟ್ಟುಗೂಡಿಸುವ ಕಾರ್ಯವಿಧಾನ, ಬೇಸ್ ಕಟ್ಟರ್, ಚಾಪರ್, ಎಲಿವೇಟರ್ ಮತ್ತು ಶುಚಿಗೊಳಿಸುವ ಘಟಕವನ್ನು ಒಳಗೊಂಡಿರುತ್ತದೆ. ಈ ಯಂತ್ರವನ್ನು ಸಾಮಾನ್ಯವಾಗಿ 150 HP ಇಂಜಿನ್ನಲ್ಲಿ ಬಳಸಲಾಗುತ್ತಿದ್ದು ಇದರಿಂದ 90 ಸೆಂಟಿಮೀಟರ್ನಷ್ಟು ಸಾಲಿನಿಂದ ಸಾಲು ಅಂತರದಲ್ಲಿ ಬೆಳೆದ ಕಬ್ಬನ್ನು ಕಟಾವು ಮಾಡಬಹುದು. ಯಂತ್ರದ ಸರಾಸರಿ ಸಾಮರ್ಥ್ಯವು ಗಂಟೆಗೆ 1 ಎಕರೆ ಇರುತ್ತದೆ. ಇದು ಎಲ್ಲಾ ರೀತಿಯ ಕಬ್ಬು ಕಟಾವು ಯಂತ್ರಗಳಲ್ಲಿ ಅತ್ಯಂತ ಅತ್ಯಾಧುನಿಕ ಯಂತ್ರವಾಗಿದೆ. ರೈತರಿಗೆ ಸಲಹೆ ಕೇಳಿದೆ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮವು ಸಾಯಂಕಾಲ 6:50 ಪ್ರಸಾರವಾಗಲಿದೆ. ತೋಟಗಾರಿಕೆ ಅನುಭವಗಳ ಕುರಿತು ಜೋಯಿಡಾ ತಾಲೂಕು ಚಾಪೋಲಿ ಗ್ರಾಮದ ಸೂರಜ್ ಬಸವರಾಜ್ ಹಿರೇಗೌಡರ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಹಾಗೂ ಪರಿಸರ ದಿನದ ಸಂದರ್ಭದಲ್ಲಿ ಸಿದ್ದಾಪುರ ಅರಣ್ಯ ವಲಯದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಸಿದ್ದಾಪುರ ವಲಯ ಅರಣ್ಯಾಧಿಕಾರಿ ಶಿವಾನಂದ ನಿಂಗಾಣಿ ಹಾಗೂ ಕ್ಯಾದಗಿ ವಲಯ ಅರಣ್ಯಾಧಿಕಾರಿ ಅಜಯ್ ಕುಮಾರ್ ಎಂಎಸ್. ಕೇಳುಗರೆ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಸಣ್ಣ ಕಥೆ ಬದುಕು ದೂರದ ಬೆಟ್ಟ, ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಸೀತಾ ದಾನ್ಗೇರಿ ಅವರಿಂದ ಹಾಗೂ ಶಿರಸಿಯ ಸಾವಿತ್ರಿ ಶಾಸ್ತ್ರಿ ಅವರಿಂದ ಸ್ವರಚಿತ ಕವನ ವಾಚನ ಪ್ರಸಾರವಾಗಲಿದೆ. 12:30 ಆರೋಗ್ಯ ಸಂಚಿಕೆ, ಬೊಜ್ಜು ಕರಗಿಸುವ ಶಸ್ತ್ರಚಿಕಿತ್ಸೆ, ಮಂಗಳೂರಿನ ಖ್ಯಾತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ದೇವಿದಾಸ ಶೆಟ್ಟಿ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಹಾಗೂ 1:20 ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ಯೋಗ ಸುಯೋಗ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಯುಷ್ ವಿಭಾಗ ಜಿಲ್ಲಾ ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಪ್ರಕಾಶ್ ಎಜೆ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಫ್ಲೋರಿನ್ ರೋಜ್. ನಾಳಿನ ವನಿತಾ ವಿಹಾರ, ಆರೋಗ್ಯ ಸಂಚಿಕೆ ಹಾಗೂ ಯೋಗ ಸುಯೋಗ ಕಾರ್ಯಕ್ರಮಗಳು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆಗಳು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಗಳ ನಂತರ ಜನಪದ ಸಂಗೀತ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಭಟ್ಕಳ ಕುಳವಾಡಿಯ ಶ್ರೀಮತಿ ರುಕ್ಮಿಣಿ ಕೃಷ್ಣ ಶೆಟ್ಟಿ ಮತ್ತು ಬಳಗದವರಿಂದ ಮಧುಮಕ್ಕಳಿಗೆ ಆರತಿ ಎತ್ತುವ ಹಾಡುಗಳು. ನಂದ ಗೋಕುಲದೊಳಗೆ ಆಡುವ ನಂದ ಗೋಪಿಯ ಕಂದ, ಬಂದು ಮಾತುರೆಯಲಿ ಅವ ಕೌಶನ ಕಂದ, ಮಂದರ ದರ ಗೋವಿಂದ ಗೋಪಾಲಗೆ ಚಂದನ ದಾರತಿಯ ಬೇಳಾಗಿ ಸೋಬಾನೆ ಬೆಣ್ಣೆ ಮಾರಲು ಹೋದ, ಬೆಣ್ಣೆ ಮಾರಲು ಹೋದ ಗೊಲ್ಲರ ಹೆಣ್ಣಿಗೆ ಮರುಳಾದ, ಗೊಲ್ಲರ ಹೆಣ್ಣಿಗೆ ಮರುಳಾದ ಚಿನ್ಮಯ ಮನೆ ಮನೆ ಚಿನ್ಮಯ ಮನೆ ಮನೆ ಹಾಲು ಮೊಸರನೆ ಕದ್ದು, ಕಣ್ಣ ಸನ್ನೆಯ ಮಾಡಿ ಕರೆವ ಶ್ರೀಕೃಷ್ಣ, ಕಣ್ಣ ಸನ್ನೆಯ ಮಾಡಿ ಕರೆವ ಶ್ರೀಕೃಷ್ಣಯ್ಯ, ಹೊನ್ನಿನಾರತಿಯ ಬೇಡಾಗಿ ಹೊನ್ನಿನಾರತಿಯ ಬೇಡಾಗಿರು ಶೋಭಾನೆ ಜಲ ಜಾಕ್ಷಿಯರೆಲ್ಲ ಜಲ ಕ್ರೀಡೆಯಾಡುವ ಸಮಯಗಳು, ಜಲ ಜಾಕ್ಷಿಯರೆಲ್ಲ ಜಲ ಕ್ರೀಡೆಯಾಡುವ ಸಮಯದಳು, ಉಡುವ ಶಿರೆಯ ಕದ್ದು ಕಡಾದ ಮರವೇರಿ, ಉಡುವ ಶಿರೆಯ ಕದ್ದು ಕಡಾದ ಮರವೇರಿ ದೊಡಕು ಮಾಡುವ ನಮ್ಮ ಶ್ರೀಕೃಷ್ಣಗೆ, ದುಡುಕು ಮಾಡುವ ನಮ್ಮ ಒಡೆಯ ಶ್ರೀಕೃಷ್ಣಗೆ, ಜಲಜಾರತಿಯ ಬೆಳಗಿರು ಶೋಭಾನೆ ಸಿ ಪೀತಾಂಬರ ಕೈಯಲ್ಲಿ ಕೋಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೋಳಲು ಪೋಷಿದ ಶ್ರೀಗಂಧ ಪರಿಮಳವು ಲೇಶಾಗಿ ಪದ್ಮ ಆವಿಗೆ ದರಿಸಿದ ನಮ್ಮ ಲೇಶಾಗಿ ಪದ್ಮ ಆವಿಗೆ ದರಿಸಿದ ನಮ್ಮ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಶಿಂಗದಾರತಿಯ ಬೇಡಾಗಿದರು ಬಾಶಿಂಗದಾರತಿಯ ಬೇಡಾಗಿದರು ಶೋಭಾನೆ ಕಾಲಲ್ಲಿ ಕಿರುಗೆಜ್ಜೆ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ಬಾವಜನಯ್ಯಗೆ ಬಾಲಗೋಪಾಲ ಶಂಕಚಕ್ರವಣಿ ಪಿಡಿಯ ನಮ್ಮ ಬಿಂಕದ ಗೋವಳ ಕಡಗೂಡಿದ ನಮ್ಮ ಬಿಂಕದಿ ಗೋವಳ ಒಡಗೂಡಿದ ನಮ್ಮ ಶಂಕಚಕ್ರವಣಿ ಪಿಡಿಸಿದ ನಮ್ಮ ವನಿತೆ ಶ್ರೀಲಕ್ಷ್ಮಿಗೂ ಕುಂಕುಮಾರತಿಯ ಶೋಭಾನೆ ಹದಿನಾರು ಸಾವಿರ ಸ್ತ್ರೀಯರ ಲೊಡಗೊಂಡು ಹದಿನಾರು ಸಾವಿರ ಸ್ತ್ರೀಯರ ನೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಚದುರಂಗ ಪಗಡೆಯ ನಾಡಿದ ನಮ್ಮ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದಶೂರನಿಗೆ ವನಿತೆ ಶ್ರೀಲಕ್ಷ್ಮಿಗೂ ಮದಶೂರನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಸುಧಾರತಿಯ ಬೇಡಾಗಿದೆ ಶೋಭಾನೆ ತೆತ್ತೀಶ ಕೋಟೆ ದೇವತ್ಕಳೊಡಗೊಂಡು ತೆತ್ತೀಶ ಕೋಟೆ ದೇವತ್ಕಳೊಡಗೂಡಿ ಅತ್ಯವತಾರದು ನಾಳಿದ ನಮ್ಮ ಹತ್ತು ಅವತಾರವ ತಾಳಿದ ನಮ್ಮ ಸತ್ಯ ಬಾಮೆಯ ಪ್ರಿಯ ಪುರಂದರ ವಿಠಲಗೆ ಸತ್ಯ ಭಾಮೆಯ ಪ್ರಿಯ ಪುರಂದರ ವಿಠಲಗೆ ನಿತ್ಯೋತ್ತಮನಿಗೆ ವನಿತೆ ಶ್ರೀಲಕ್ಷ್ಮಿಗೂ ನಿತ್ಯೋತ್ತಮನಿಗೂ ವನಿತೆ ಶ್ರೀಲಕ್ಷ್ಮಿಗೂ